ಪ್ರಸೂತಿ ಹಾಗೂ ಸ್ತ್ರೀ ರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 7 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಮಹಾಲಕ್ಷ್ಮಿ ಗಡ್ಡಿ ಬಳ್ಳೂರ್ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಮಹಾಲಕ್ಷ್ಮಿ ಅವರು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಮಹಾಲಕ್ಷ್ಮಿ ಗಡ್ಡಿ ಬಳ್ಳೂರ್, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆಯಾಗಿದ್ದೇನೆ. ಇವತ್ತು ನಾನು PCOD ಇಲ್ಲವೇ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಥವಾ ಡಿಸೀಸ್ ಅದರ ಬಗ್ಗೆ ಮಾತಾಡುತ್ತೇನೆ. ಈಗಾಗ್ತಿರುವ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆರೋಗ್ಯ ಸಮಸ್ಯೆ ಆಗಿರೋದರಿಂದ ಇದನ್ನು ನಾನು ಮಾತಾಡುತ್ತೇನೆ. PCOD ಎಂದರೆ ಏನು, ಇದರ ಕಾರಣಗಳು, ಲಕ್ಷಣಗಳು, ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಜೀವನ ಶೈಲಿಯ ಬದಲಾವಣೆಗಳ ಬಗ್ಗೆ ಚರ್ಚಿಸುತ್ತೇನೆ. ಈಗ PCOD ಅಂದರೆ ಏನು? PCOD ಇಲ್ಲವೇ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಒಂದು ಹಾರ್ಮೋನ್ ಸಮಸ್ಯೆಯಾಗಿದೆ. ಇದರಲ್ಲಿ ಮಹಿಳೆಯರ ಅಂಡಾಶಯಗಳು ಸಣ್ಣ ಸಣ್ಣ ಸಿಸ್ಟ್ ಅಥವಾ ಸಣ್ಣ ಸಣ್ಣ ಗಡ್ಡೆಗಳ ಥರ ಕಾಣಿಸುತ್ತವೆ. ಇದರಿಂದ ಹಾರ್ಮೋನ್ಗಳ ಸಮತೋಲನ ಕೆಡುತ್ತದೆ. ಇದು ಋತುಚಕ್ರದ ಅಸಮತೋಲನ, ಫಲವತ್ತತೆಯ ಸಮಸ್ಯೆಗಳು ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಿರಬಹುದು. ಭಾರತದಲ್ಲಿ ಸುಮಾರು 10-20% ಮಹಿಳೆಯರು PCOD ಬಳಲುತ್ತಿದ್ದಾರೆ. ವಿಶೇಷವಾಗಿ 15-30 ವರ್ಷದೊಳಗಿನವರು. PCOD ಏನು ಕಾರಣ ಇರಬಹುದು? PCOD ಒಂದೇ ಕಾರಣ ಇಲ್ಲ, ಆದರೆ ಕೆಲವು ಪ್ರಮುಖ ಅಂಶಗಳಿವೆ. ಇನ್ಸುಲಿನ್ ಮತ್ತು ಆ್ಯಂಡ್ರೋಜನ್ ಹಾರ್ಮೋನ್ಗಳು ಇವುಗಳಲ್ಲಿ ಹೆಚ್ಚಾಗಿರುತ್ತದೆ. ಕುಟುಂಬದಲ್ಲಿ ಯಾರಿಗಾದರೂ PCOD ಇದ್ದರೆ ಸಾಧ್ಯತೆ ಹೆಚ್ಚಿರುತ್ತದೆ. ಒತ್ತಡ, ತೂಕ ಹೆಚ್ಚಳ, ಅನಾರೋಗ್ಯಕರ ಆಹಾರ ಮತ್ತು ವ್ಯಾಯಾಮದ ಕೊರತೆಗಳಿದ್ದರೆ ಇವರಿಗೆ PCOD ಸಾಧ್ಯತೆ ಹೆಚ್ಚಿರುತ್ತದೆ. ಕೆಲವೊಮ್ಮೆ ರಾಸಾಯನಿಕ ಮಾಲಿನ್ಯ ಕೂಡ ಪರಿಣಾಮ ಆಗಿರಬಹುದು. PCOD ಲಕ್ಷಣಗಳೇನು? PCOD ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಕೆಲವು ಸಾಮಾನ್ಯ ಲಕ್ಷಣಗಳು ಏನು? ತಿಂಗಳಕ್ಕೊಮ್ಮೆ ಬರುವ ಋತುಚಕ್ರ 2-3 ತಿಂಗಳಕ್ಕೊಮ್ಮೆ ಬರಬಹುದು ಅಥವಾ 6 ತಿಂಗಳವರೆಗೂ ಬರಲಾರ್ದಾಗೂ ಇರಬಹುದು. ಇನ್ಸುಲಿನ್ ಪ್ರತಿರೋಧದಿಂದ ತೂಕ ಹೆಚ್ಚಾಗುವುದು. ಮುಖ, ಎದೆ ಅಥವಾ ಬೆನ್ನಿನಲ್ಲಿ ಕೂದಲ ಬರುತ್ತವೆ. ಮೊಡವೆಗಳು ಆ್ಯಂಡ್ರೋಜನ್ ಹಾರ್ಮೋನಿನಿಂದ ಮೊಡವೆಗಳು ಮುಖದಲ್ಲಿ, ಬೆನ್ನಲ್ಲಿ, ಕೈಯಲ್ಲಿ ಹೆಚ್ಚಾಗುತ್ತವೆ. ಗರ್ಭಧಾರಣೆಯ ಸಮಸ್ಯೆ ಆಗ್ತದೆ. ಯಾಕೆ ಅಂದರೆ ಅಂಡಾಶಯದಿಂದ ಅಂಡ ಬಿಡುಗಡೆಯಾಗುವುದರಿಂದ ಫಲವತ್ತತೆಯ ಕೊರತೆ ಆಗುತ್ತದೆ ಮತ್ತು ಕೂದಲು ಉದುರುವಿಕೆ, ಖಿನ್ನತೆ, ಲೋ ಎನರ್ಜಿ, ಆಯಾಸ, ಮೂಡ್ ಲೋ, ಡಿಪ್ರೆಷನ್ ಇಂಥವೆಲ್ಲ ಪ್ರಾಬ್ಲಮ್ಸ್ ಇರುತ್ತದೆ. PCOD ರೋಗ ನಿರ್ಣಯ ಹೇಗೆ? PCOD ರೋಗ ನಿರ್ಣಯಕ್ಕೆ ಒಬ್ಬ ಸ್ತ್ರೀ ರೋಗ ತಜ್ಞ ಭೇಟಿಯಾಗಿರಬೇಕು. ರೋಗ ನಿರ್ಣಯಕ್ಕೆ ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತವೆ. ಋತುಚಕ್ರದ ಸಮಸ್ಯೆ ಏನಿದೆ, ತೂಕ ಮತ್ತು ಲಕ್ಷಣಗಳ ಬಗ್ಗೆ ಚರ್ಚೆ ಆಗುತ್ತದೆ. ರಕ್ತದಲ್ಲಿ ಹಾರ್ಮೋನ್ಗಳಲ್ಲಿ ಇನ್ಸುಲಿನ್, ಥೈರಾಯ್ಡ್ ಮತ್ತು ಆ್ಯಂಡ್ರೋಜನ್ ಹಾರ್ಮೋನ್ಗಳನ್ನು ಮಟ್ಟವನ್ನು ಪರಿಶೀಲನೆ ಮಾಡಬೇಕಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ಅಂಡಾಶಯಗಳು ಹೇಗೆ ಕಾಣುತ್ತವೆ ಅಂತ ನೋಡಬೇಕಾಗುತ್ತದೆ. PCOD ಚಿಕಿತ್ಸೆ ಏನಿರಬಹುದು? PCOD ಸಂಪೂರ್ಣ ಗುಣಪಡಿಸುವ ಔಷಧವಿಲ್ಲ, ಆದರೆ ಲಕ್ಷಣಗಳನ್ನು ನಿಯಂತ್ರಿಸಬಹುದು. ಚಿಕಿತ್ಸೆಯು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. ಜೀವನ ಶೈಲಿಯ ಬದಲಾವಣೆಗೆ ಮಾಡಬೇಕು. ಆಹಾರದಲ್ಲಿ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಸಮತೋಲನ ಆಹಾರ ತಿನ್ನಬೇಕು. ಕಡಿಮೆ ಸಕ್ಕರೆ, ಕಡಿಮೆ ಕಾರ್ಬೋಹೈಡ್ರೇಟ್, ಹೆಚ್ಚು ಫೈಬರ್ ಆಹಾರಗಳು, ತರಕಾರಿ, ಪಲ್ಸಸ್, ಪ್ರೋಟೀನ್ಸ್ ಅಂತೂ ತಿನ್ನಬೇಕಾಗುತ್ತದೆ. ವ್ಯಾಯಾಮ ಮಾಡಬೇಕು. ದಿನಕ್ಕೆ 30 ನಿಮಿಷ, ಅಟ್ಲೀಸ್ಟ್ 30 ನಿಮಿಷ ವಾಕಿಂಗ್, ಯೋಗ ಅಥವಾ ತೂಕ ಎತ್ತುವಿಕೆಯನ್ನು ಮಾಡಬೇಕಾಗುತ್ತದೆ. 5-10% ತೂಕ ಇಳಿಸಿದರೆ ಈ PCOD ಲಕ್ಷಣಗಳು ಸ್ವಲ್ಪ ಕಡಿಮೆ ಆಗುತ್ತವೆ. ಇದಕ್ಕೆ ಔಷಧಗಳು ಏನಿರುತ್ತದೆ? ಋತುಚಕ್ರವನ್ನು ಸರಿ ಮಾಡಲು ಅದರ ಸಂಬಂಧಪಟ್ಟಿದ ಗುಳಿಗೆಗಳನ್ನು ಕೊಡುತ್ತೇವೆ. ಇನ್ಸುಲಿನ್ನು ಕಡಿಮೆ ಮಾಡೋದಕ್ಕೆ ಮೆಟ್ಫಾರ್ಮಿನ್ ಅನ್ನು ಕೊಡ್ತೇವೆ, ಮಯೋನೋಸ್ಟಾಲ್ ಅನ್ನು ಕೊಡ್ತೇವೆ, ಮತ್ತು ಲಿಪಿಡ್ ಪ್ರೊಫೈಲ್ನಲ್ಲಿ ಏನಾರು ಅಬ್ನಾರ್ಮಲಿಟಿ ಇದ್ದರೆ ಅದರ ರಿಲೇಟೆಡ್ ಟ್ರೀಟ್ಮೆಂಟ್ ಕೊಡ್ತೇವೆ. ಫಲವತ್ತತೆಗೆ ಏನಾರು ಪ್ರಾಬ್ಲಮ್ ಇತ್ತಂದರೆ ಮಕ್ಕಳ ಆಗಲಿ ಅಂಥೇಳಿ ಅದರ ಸಂಬಂಧಪಟ್ಟಿದ್ದನ್ನೂ ಕೊಡುತ್ತೇವೆ. ಮತ್ತು ಏನಾರ ಮೊಡವೆಗಳು ಅಥವಾ ಬೇರೆ ಏನಾರ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಮತ್ತು ಖಿನ್ನತೆಗಳು ಡಿಪ್ರೆಷನ್ಗಳು ಅವೇನಾರು ಇತ್ತಂದರೆ ಚರ್ಮರೋಗ ಡಾಕ್ಟ್ರು ಮತ್ತು ಸೈಕೆಟ್ರಿ ಅವರು ಎಲ್ಲರೂ ಹೆಲ್ಪ್ ಮಾಡ್ತೇವೆ. ಪಿ ಸಿ ಒ ಡಿ ಜೊತೆಗೆ ಜೀವನ ಹೆಂಗೆ? ಪಿ ಸಿ ಒ ಡಿ ಒಂದು ದೀರ್ಘಕಾಲಿಕ ಸ್ಥಿತಿಯಾಗಿದ್ದರೂ ಸರಿಯಾದ ನಿರ್ವಹಣೆಯಿಂದ ಸಾಮಾನ್ಯ ಜೀವನ ಸಾಧ್ಯ. ಕೆಲವು ಸಲಹೆಗಳು: ನಿಯಮಿತ ತಪಾಸಣೆ, ರಕ್ತದ ಸಕ್ಕರೆ, ಒತ್ತಡ ಮತ್ತು ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡಿಸಬೇಕು. ಒತ್ತಡ ಕಡಿಮೆ ಮಾಡಲು ಧ್ಯಾನ, ಯೋಗ ಅಥವಾ ಕೌನ್ಸಿಲಿಂಗ್ ಮಾಡಿಸಿಕೊಳ್ಳಬೇಕು. ಪಿ ಸಿ ಒ ಡಿ ಇದ್ದರೆ ಮಧುಮೇಹ, ಹೃದಯ ಸಮಸ್ಯೆ ಮತ್ತು ಗರ್ಭಾಶಯದ ಕ್ಯಾನ್ಸರ್ ಅಪಾಯವಿರುತ್ತದೆ. ಆದ್ದರಿಂದ ನಿಯಮಿತ ವೈದ್ಯಕೀಯ ತಪಾಸಣೆ ಮುಖ್ಯ. ತೀರ್ಮಾನ ಏನು? ಪಿ ಸಿ ಒ ಡಿ ಒಂದು ಸವಾಲಿನ ಸ್ಥಿತಿಯಾಗಿದ್ದರೂ ಸರಿಯಾದ ಜ್ಞಾನ, ಚಿಕಿತ್ಸೆ ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದ ಇದನ್ನು ನಿಯಂತ್ರಿಸಬಹುದು. ನೀವು ಅನಿಯಮಿತ ಋತುಚಕ್ರ, ತೂಕ ಹೆಚ್ಚಳ ಅಥವಾ ಇತರ ಲಕ್ಷಣಗಳನ್ನು ಗಮನಿಸಿದ್ದರೆ ತಕ್ಷಣ ವೈದ್ಯಕೀಯರನ್ನು ಭೇಟಿಯಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಮತ್ತು ಯಾರರ ಸಣ್ಣ ಮಕ್ಕಳು, ಸ್ಕೂಲ್ ಗೋಯಿಂಗ್ ಹುಡುಗಿಯರುಗಳಿಗೆ ಏನಾರ ಸಡನ್ನಾಗಿ ತೂಕ ಹೆಚ್ಚಾಗ್ತಾ ಇದೆ, ಏನು ಕೆಲಸ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ, ಏನಾರ ಡಯಟಲ್ಲಿ ಅಬ್ನಾರ್ಮಲ್ ಅನಿಸಿದರೆ ನೀವು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ರಿ. ನಾವು ಅವ್ರಿಗೆ ನಮ್ಮಲ್ಲಿ ಎಸ್ ಜಿ ಎಮ್ಮಲ್ಲಿ ಪಿ ಸಿ ಒ ಡಿ ಸ್ಪೆಷಲ್ ಕ್ಲಿನಿಕ್ ಅಂತ ಓಪನ್ ಮಾಡ್ತಿದ್ದೇವೆ. ಅದರಲ್ಲಿ ಯಾರಿಗಾರ ಏನಾರ ಪ್ರಾಬ್ಲಮ್ ಇದ್ರೂ ಇಂಡಿವಿಜುವಲ್ ಟ್ರೀಟ್ಮೆಂಟು, ಕಾನ್ಸಂಟ್ರೇಷನು ಮತ್ತು ಕೌನ್ಸಿಲಿಂಗು ಎಲ್ಲ ನೀಡಲಾಗುತ್ತದೆ. ಧನ್ಯವಾದಗಳು ಮತ್ತು ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟರ್ ಮಹಾಲಕ್ಷ್ಮಿ ಅವರೇ. ಸಾಕಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀವು ನೀಡಿದ್ದೀರಿ. ಅಂದರೆ ಪಿ ಸಿ ಒ ಡಿ ಅಂದ್ರೇನು, ಇದರ ಲಕ್ಷಣಗಳೇನು, ಚಿಕಿತ್ಸಾ ವಿಧಾನ ಏನು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಧಾರವಾಡದ ಎಸ್ ಡಿ ಎಂ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಪಿ ಸಿ ಒ ಡಿ ಕ್ಲಿನಿಕ್ ಅಂತಲೇ ಇದೆ. ಈ ಸಮಸ್ಯೆಯಿಂದ ಬಳಲವರು ಅಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಅಂತ ಕೂಡ ತಾವು ಬಹಳ ಉತ್ತಮವಾದ ಸಲಹೆಯನ್ನು ನಮ್ಮ ಕೇಳುಗರಿಗೆ ಹೇಳಿದಿರಿ. ಈಗ ಪ್ರಶ್ನೆಯನ್ನು ತಗೊಳ್ಳೋ ಸಮಯ. ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ತೆ, ನಮಸ್ಕಾರ. ಧ್ರುವ ಅನುಸಾರ ಮಾಡ್ಕರ್ತೀನಿ. ನಿಮ್ಗೆ ಕಾಯಂ ಅನುಭವ ಇರ್ತದಲ್ಲ. ಈಗ ಒಂದ್ ಪ್ರಶ್ನೆ ಅಂದ್ರೆ ಡಾಕ್ಟರ್, ಪಿ ಸಿ ಒ ಡಿ ಅದ್ರ ಕಾಸಸ್ ರಿಸಲ್ಟ್ ಕಡಿಮೆ ಮಾಡ್ಲಿಕ್ಕೆ ಎಷ್ಟೆಲ್ಲ ಬಹಳ ರಿಸರ್ಚ್ ನಡೆದವ್. ನಮ್ ಇಂಡಿಯಾದಾಗ ನಡೆದೇನು? ಒಂದು ಎರಡು, ಥೈರಾಯ್ಡ್ಕ ಮತ್ತೆ ಪಿ ಸಿ ಒ ಡಿಗೆ ಏನ್ ಕನೆಕ್ಷನ್ ಅದ? ಏನು ಹೈಪರ್ ಥೈರಾಯ್ಡ್ ಇದ್ದಾಗ ರೇಡಿಯೋ ಐಡಿನ್ ತಗೋತಾರ, ಆ ರೀತಿ ಕಡಿಮೆ ಮಾಡ್ಲಿಕ್ಕೆ ನಿಮ್ಮಲ್ಲಿ ಪ್ರೊಸೀಜರ್ ಅವ ಏನು ಕೇಳ್ಕೈತ್ರಿ? ಲಾಸ್ಟ್ ಎಲ್ಲ ಐತದ ಐ ಒ ಎಸ್ ಹೋಗ್ಬೇಕಾಗ್ತದೆ ಲಾಸ್ಟ್ ಎಲ್ಲ ಗರ್ಭಕೋಶ ರಿಮೂವ್ ಮಾಡಿ ಸ್ವಲ್ಪ ಉತ್ತರ ಕೊಡ್ತೀರಿ ಮೇಡಮ್? ಈಗ ನೋಡ್ರಿ, ನೀವು ಸ್ಟಡಿ ಆಗ್ತಾ ಇದನ್ನ ಇಲ್ಲ ಅಂತ ಕೇಳ್ತಾ ಇದ್ರಿ. ಬೆಂಗಳೂರಲ್ಲಿ ರಿಸರ್ಚ್ ನಡೀತಾ ಇದೆ ರೀ. ಅವರು ಡಾಕ್ಟರ್ ಚಂದ್ರಿಕಾ ಅಂತ ಅದಾರ್ರಿ, ಅವರು ಪಿ ಸಿ ಒ ಡಿ ಸಪ್ರೇಟ್ ಕ್ಲಿನಿಕ್ ಐತ್ರಿ. ಅವರು ಅದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇದ್ದಾರೆ, ಏನು ಎದಕ್ಕೆ ಹಂಗೆ ಅಂತ ಹೇಳಿ. ಹಂಗೆ ಸುಮಾರು ಬೇರೆ ಬೇರೆ ಜಾಗದಲ್ಲೂ ಇದೆ, ನಮ್ಮಲ್ಲೂ ಮಾಡಿದ್ದೇವೆ ನಾವು. ಎಸ್ ಜಿ ಎಮ್ ಅಲ್ಲೂ ನಾವು ಜೆನೆಟಿಕ್ ಸ್ಟಡಿ ಅಂತಲೂ ಮಾಡಿದ್ದೇವೆ ನಾವು. ಅದಕ್ಕೆ ಯಾಕಿರ್ಬೋದು, ಯಾಕೆ ಓವರಿದೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಎಲ್ಲ ಮಾಡಿದ್ದೇವೆ ನಾವು. ಆಮೇಲೆ ಥೈರಾಯ್ಡ್ಗೆ ಮತ್ತೆ ಪಿ ಸಿ ಒಡಿಗೆ ಸಮಸ್ಯೆ ಇದೆನಾ ಇಲ್ಲ ಅಂತ ನಿಮಗೆ ಹೇಳ್ದಂಗೆ, ಥೈರಾಯ್ಡ್ಗೆ ಪಿ ಸಿ ಒಡಿಗೆ ಎರಡಕ್ಕೂ ಸಮಸ್ಯೆ ಜೊತೆಗೆ ಆಗೋದು ಸಾಧ್ಯ ಬಹಳ ಇದೆ. ಯಾಕಂದ್ರೆ ಪಿ ಸಿ ಒಡಿ ಇರೋದೇ ಎಂಡೋಕ್ರೈನ್ ಡಿಸಾರ್ಡರ್ ಅಂತ ಹೇಳ್ತೇವೆ ರೀ. ಅಂದ್ರೆ ಇದರಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ಸು ಮತ್ತೆ ಥೈರಾಯ್ಡು ಮತ್ತೆ ಇದು ಓವರೀಸು ಇವೆಲ್ಲ ಎಫೆಕ್ಟ್ ಆಗ್ತಾವ್ರಿ. ಹಂಗಾಗಿ ಬಹಳ ಕಾನ್ಸಂಟ್ರೇಟ್ ಮಾಡಿ ಬಹಳ ಕೇರ್ಫುಲ್ ಆಗಿ ಎಲ್ಲರಿಗೂ ಟೇಕ್ ಕೇರ್ ಮಾಡಬೇಕಾಗ್ತದ್ರಿ. ಪಿ ಸಿ ಒ ಡಿ ರಿಲೇಟೆಡ್ ಇದು ಬಹಳ ಕಾಮನ್ ಇದೆ ರೀ. ಹಂಗಾಗಿ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ವಿಮೆನ್ ಜನರೇಷನ್ ಅಂತ ಹೇಳಿ ವಿ ಆರ್ ಆಕ್ಚುಲಿ ಇಂಟ್ರೊಡ್ಯೂಸಿಂಗ್ ದಿ ಸ್ಪೆಷಲ್ ಕ್ಲಿನಿಕ್. ಸೊ ನಾವು ಎಲ್ಲ ಹೆಣ್ಮಕ್ಳಿಗೆ ಸಾಧ್ಯದಷ್ಟು ಸಹಾಯ ನೀಡ್ತೇವೆ ಅಂತ ಹೇಳಿ. ಇಸ್ಟ್ರೋಜನ್ ಕಡಿಮೆ ಮಾಡ್ಲಿಕ್ಕೆ, ಇಸ್ಟ್ರೋಜನ್ ಹಾರ್ಮೋನ್ ಇದು ಮಾಡ್ಲಿಕ್ಕೆ, ಕಂಟ್ರೋಲ್ ಇಡ್ಲಿಕ್ಕೆ ಮೆಡಿಸಿನ್ಸ್ ಅವಲ್ರಿ ಡಾಕ್ಟರ್? ಹಂಗ ಸಪ್ರೇಟ್ ಆಗಿ ಅದನ್ನೇ ಕಡಿಮೆ ಮಾಡ್ಬೇಕು ಅಂತ ಯಾವೂ ಇಲ್ರಿ. ಯಾಕಂದ್ರೆ ಹಂಗಿತ್ತು ಅಂತಂದ್ರೆ ನಾವು ಅದಕ್ಕೆ ಪ್ರೊಜೆಸ್ಟ್ರಾನ್ ಅಂತ ಕೊಡ್ತೇವ್ರಿ. ಆಯ್ತಾ, ಅದು ಸೈಕಲ್ಗೆ ಫಸ್ಟ್ ಇಸ್ಟ್ರೋಜನ್, ಸೆಕೆಂಡ್ ಪ್ರೊಜೆಸ್ಟ್ರಾನ್ ಅಂತ ಕೊಡ್ತೇವೆ. ಈಗ ಪಿಸಿಓಡಿ ಸಂಬಂಧಪಟ್ಟಿದ್ದು ಎಸ್ಟ್ರೋಜನ್ ಹೈ ಇರ್ತೈತ್ರಿ ಅವ್ರಿಗೆ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ಹಾ ಕೊಡ್ರಿ, ಹೆಣ್ಮಕ್ಳು ಇವರಿಗೆ ಸ್ವಲ್ಪ ಕಾಯಿಲೆ ಇದು ಏನದು ಕೊಡ್ರಿ, ಫೋನ್ ಕೊಡ್ರಿ. ಆಯ್ತು ಬಾ. ಹಲೋ ರೀ. ಹಾ ನಮಸ್ತೆ, ಏನ್ ಹೆಸರು ತಮ್ದು? ನಮ್ದು ಗಿರ್ಜಮ್ಮ ರೀ. ಹಾ ಗಿರ್ಜಮ್ಮ, ಏನ್ ಸಮಸ್ಯೆ ಅದ? ನನಗ ಕಾಯಿ ಕಾಲು ಬೇಕು ನೋಡ್ರಿ ಅಮ್ಮ. ಇವತ್ತಿದು ಪಿಸಿಓಡಿ ಸಮಸ್ಯೆ, ಮುಟ್ಟಿನ ಬಗ್ಗೆ ಮೈ ಮೇಲೆ ಹಿಂಗ್ರಿ, ಹಿಂಗ್ ಬಿಳೆ ಕರಗಾಗದು ಈ ಸಮಸ್ಯೆ ಆಗತ್ತೆ ನೋಡ್ರಿ. ಹೌದಮ್ಮ, ಸೋಮವಾರ ದಿವಸ ಬರ್ರಿ, ನಾನು ನೋಡಿ ಟ್ರೀಟ್ಮೆಂಟ್ ಹಾಕ್ತೇನೆ. ತಿಂಗಳ ತಿಂಗಳ ಏತಾರಿ ಮುಟ್ಟೋಗೋದ್ರಿ. ವಯಸ್ಸು ಎಷ್ಟಮ್ಮ ನಿಂದ? ವಯಸ್ಸು 49 ಏನ್ರಿ. ಬರ್ರಿ ಸೋಮವಾರ ದಿವಸ ಡಾಕ್ಟರ್ ಮಹಾಲಕ್ಷ್ಮಿ ಅಂತ ಕೇಳ್ರಿ. ಹಾ ನಾನು ನಿಮ್ಗೆ ಹೇಳ್ತೇನೆ, ಯಾಕಂದ್ರೆ ಫೋನಲ್ಲಿ ಅದ ಟ್ರೀಟ್ಮೆಂಟ್ ಹಾಕಕ್ ಬರಂಗಿಲ್ರಿ. ಹಾ ಬರ್ರಿ. ಹಲೋ ಹಲೋ ಹಲೋ, ನಮಸ್ತೆ. ಇದು ಹೆಣ್ಮಕ್ಳಿಗೆ ಕಾರ್ಯಕ್ರಮ ರೀ, ಹೆಣ್ಮಕ್ಳ ಪ್ರಶ್ನೆ ಕೇಳ್ಬೇಕಿದೆ. ಹೌದಪ್ಪ, ಅದನ್ನ ಎಲ್ಲಾರು ತಿಳ್ಕೊಬೇಕಲ್ಲ. ಏನು ಹಲೋ ಹಲೋ ಡಾಕ್ಟರ್, ಹಲೋ. ಹಾ ಹೇಳ್ರಿ. ಈಗ ಮೆನಿಸ್ಟ್ರೇಷನ್ ಸೈಕಲ್ ನಿಂತಾಗ ಡಿಪ್ರೆಷನ್ ಬರ್ತದೆ. ಯಾರು ಮಾತಾಡೋದು? ಧ್ರುವ ಅವರ? ಹಲೋ ಹಲೋ ಹಲೋ ಮೇಡಮ್. ಹಾ ಹೇಳ್ರಮ್ಮ. ಕೇಳುಗರಲ್ಲಿ ಒಂದು ವಿನಂತಿ, ಇವತ್ತಿನ ವಿಷಯ ಮಹಿಳೆಯರಿಗೆ ಸಂಬಂಧಪಟ್ಟಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಈ ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳ್ತೀವಿ. ಹಲೋ ಡಾಕ್ಟರ್, ಎಂ ಸಿ ಕಂಟ್ರೋಲ್ ಮಾಡಲಿಕ್ಕೆ ಹಲೋ ಹಲೋ ಮೇಡಮ್ ನಮಸ್ತೆ. ಸಂಗೀತಾ ದೇಶಪಾಂಡೆ ಅಂತ ಹೇಳಿ ಮೇಡಮ್. ಹಾ ಪ್ರಶ್ನೆ ಕೇಳ್ರಿ ಸಂಗೀತಾ. ನನಗೆ ಮುಟ್ಟಿಂದು ಸಮಸ್ಯೆ ಅದರಿ ಮೇಡಮ್. ಅದಕ್ಕೆ ಅದು ಒಟ್ಟ ತಿಂಗಳ ತಿಂಗಳ ಬರೋಬರಿ ಆಗೋದ್ರಿ. ನನಗೆ 42 ವಯಸ್ಸು ಈಗ. 42 ವಯಸ್ಸು ರೀ ಮೇಡಮ್. ನನಗೆ ಮತ ಅದಕ್ಕೆ ಯಾಕೆ ಏನು ಪ್ರಾಬ್ಲಮ್? ಈಗ 42 ವಯಸ್ಸು ಮುಂಚೆ ಮಕ್ಳು ಆಗಿದ್ದಾವ್ರಿ? ಅದಾವಲ್ರಿ, ಈಗೀಗ ಆಗ್ತಾ ಇದ್ರೆ ಅದನ್ನ ನೀವು ಏನ್ ಅಂತದ್ ಹೆದರ್ಕೊಳ್ಳೋದಂತದ್ ಏನಿಲ್ರಿ. ಒಂದ್ಸತಿ ಹಂಗೆ ಬಂದು ತೋರಿಸ್ಕೊಂಡು ಹೋಗ್ರಿ. ಮತ್ತೆ ನನ್ನ ಮಗಳಿಗೆ ಮೇಡಮ್ ವೈಟ್ ಬಾಳ ಹೋಗ್ತದ್ರಿ, ಆಕಿ 18 ವಯಸ್ಸಿಗೆ. ಎರಡು ಇಬ್ರು ಜೊತೆಗೆ ಬಂದ್ಬಿಡ್ರಿ, ಇಬ್ರಿಗೂ ಕೊಡ್ತೇನೆ, ಇಬ್ರಿಗೂ ಟ್ರೀಟ್ಮೆಂಟ್ ಕೊಡ್ತೇನೆ ನೋಡಿ. ಆಯ್ತ್ರಿ, ಏನ್ ಹೆದರೋದೇನಿಲ್ಲ. ಹಾ ಬರ್ರಿ ಬರ್ರಿ, ಸೋಮವಾರ ಬರ್ರಿ. ಹಾ ಹಾ ಬರ್ರಿ ಬರ್ರಿ. ಹಲೋ ಡಾಕ್ಟರ್, ಸಾಮಾನ್ಯವಾಗಿ ಕೇಳುಗರಿಗೆ PCOS PCOD ಎರಡು ಅಂದ್ರೆ ಒಂದೇನಾ? ಎರಡು ಒಂದೇ ರೀ, ನಮಗೆ ಓದ್ಲಿಕ್ಕೆ ನಮಗೆ ಡಿಫ್ರೆನ್ಶಿಯೇಟ್ ಹಾಕಿರ್ತಾರ್ರಿ, ಅಥವಾ ಅದಕ್ಕೇನು ಡಿಫ್ರೆನ್ಸ್ ಇಲ್ರಿ. ನಮಗೆ ಸಾಮಾನ್ಯವಾಗಿ ಜನಕ್ಕೆ ಹೇಳಬೇಕು ಅಂತಂದ್ರೆ ಏನಿರುತ್ತೆ ಮಲ್ಟಿ ಆರ್ಗನ್ ಡಿಸಾರ್ಡರು ಏನು ಅಂತ ಹೇಳಿ ಹಂಗ ಎಂಟಿಟಿ ಟೋಟಲಿ ಡಿಸೀಸ್ ಅಂತ ಹಾಕ್ತೇವೆ. ಹಲೋ ಹಲೋ ಹಲೋ ಹಲೋ ಡಾಕ್ಟರ್ ನಮಸ್ತೆ. ನಮಸ್ತೆ ನಮಸ್ತೆ ಡಾಕ್ಟರ್. ಈ ರೆಗ್ಯುಲರ್ ಮೆನಿಸ್ಟ್ರೇಷನ್ ಆಗದೋತು ಅಂತಾರೆ, ಕನ್ಫ್ಯೂ ಆಗಂಗೇ ಇಲ್ಲ. ಮೆಡಿಸಿನ್ ತಮ್ಮಲ್ಲಿ ಇರಬೇಕು ಒಂದು. ಎರಡನೇ ಪ್ರಶ್ನೆ ಅಂದ್ರೆ ಅವ್ರ ಮೆನಿಸ್ಟ್ರೇಷನ್ ಸೈಕಲ್ ಕಂಪ್ಲೀಟ್ ಅದ ಡಿಪ್ರೆಷನ್ ಬರ್ತಾರೆ, ಅದಕ್ಕೆ ಅವ್ರು ಏನು ಮೆಡಿಸಿನ್ ತಗೊಂಡು ಸೈಕ್ಯಾಟ್ರಿಕ್ ಮೆಡಿಸಿನ್ ತಗೊಂಡು ಕೇಳಿ. ಧ್ರುವ ಅವರ, ಇದು ಮಹಿಳೆಯರಿಗಾಗಿ ಕಾರ್ಯಕ್ರಮ, ಅವ್ರು ಕೇಳಿಕ್ ಅವಕಾಶ ಮಾಡಿಕೊಡ್ರಿ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಹಲೋ ಹಲೋ. ಆ ಧ್ರುವ ಏನ್ ಮನುಷ್ಯ ಅನ್ನೋ ಮಂಗ್ಯ ಅದನ್ನೋರವ? ಹಲೋ ಹಲೋ ಡಾಕ್ಟರ್, ಈ ಯೋಗ ಮತ್ತು ಧ್ಯಾನ ಇದನ್ನ ಮಾಡೋದ್ರಿಂದ ಪಿಸಿಓಡಿಯನ್ನು ನಿಯಂತ್ರಿಸಬಹುದಾ ಅನ್ನೋದು ಒಂದು ಪ್ರಶ್ನೆ. ಹೌದ್ರಿ, ನಿಯಂತ್ರಿಸಬಹುದು. ಯಾಕಂದ್ರೆ ನಾವು 15-20 ನಿಮಿಷ ಇಲ್ಲ 30 ನಿಮಿಷವರೆಗೂ ನಾವು ಮಾಡಿದ್ರು ಅದರಿಂದ ಭಾಳ ಸಹಾಯ ಆಗ್ತದ್ರಿ. ಯಾಕಂದ್ರೆ ಎಲ್ಲ ಬಾಡಿ ಎಲ್ಲ ಮಸಲ್ನ ನಾವು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೇವೆ. ಹಂಗಾಗಿ ಅವಾಗ ನಮಗೆ ಮಯೋನಿಸ್ಟಾಲ್ ಅಂತ ಏನು ಹಾರ್ಮೋನ್ ಪ್ಯಾನ್ಕ್ರಿಯಸ್ ಇಂದ ರಿಲೀಸ್ ಆಗಬೇಕಾಗಿದ್ದು, ರಿಲೀಸ್ ಆಗಿದ ತಕ್ಷಣ ನಮಗೆ ಅದು ಬಾಡಿನಾಗೆ ಇರೋ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಹೊರಗಡೆ ಹೋಗುತ್ತೆ. ಅವಾಗ ನಮಗೆ ತೂಕ ಸ್ವಲ್ಪ ಕಡಿಮೆ ಆಗೋದು, ಆಮೇಲೆ ಸೈಕಲ್ಸ್ ರೆಗ್ಯುಲರೈಸ್ ಆಗೋದು, ಹೈಪೋಥಾಲಮಸ್ ಸ್ವಲ್ಪ ಫಂಕ್ಷನಿಂಗ್ ಆಗೋದು, ಹಾಗೆಲ್ಲ ಆಗುತ್ತೆ ರೀ. ಹಂಗಾಗಿ ಯೋಗ ಪ್ರಿಫರೇಬ್ಲಿ ಸೂರ್ಯ ನಮಸ್ಕಾರ ಮಾಡಿದ್ದರಿಂದ ಭಾಳ ಡಿಫ್ರೆನ್ಸ್ ಆಗಿದೆ ರೀ. ಆ್ಯಂಡ್ ಸ್ಟಡೀಸ್ ಕೂಡ ಇದ್ದಾವೆ ವಿಚ್ ಸ್ಟೇಟಿಂಗ್ ದಟ್, ಅಂದರೆ ಹೇಳ್ತಾ ಇದೆ ದಟ್ 20 ನಿಮಿಷ ಯೋಗ ಮಾಡಿದ್ರು ಸೂರ್ಯ ನಮಸ್ಕಾರ ಮಾಡಿದ್ರು ಅವ್ರಿಗೆ ಡಿಫ್ರೆನ್ಸ್ ಆಗೇ ಆಗುತ್ತೆ. ಮತ್ತು ಅವ್ರಿಗೆ ಏನಾರ ಡಿಪ್ರೆಷನ್ ಇದ್ರೂ ಖಿನ್ನತೆ ಇದ್ರೂ ದೇ ವಿಲ್ ರಿಯಲಿ ಫೀಲ್ ಬೆಟರ್. ಹಲೋ ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ಹಲೋ, ನಮಸ್ತೆ ಮೇಡಮ್, ಸತ್ತೂರ್ ಮಾತಾಡೋದು ರೀ. ಹೇಳ್ರಿ ಮೇಡಮ್. ಅದ ಮಿಸ್ಸಸ್ ಪಿ ಸಿ ಓ ಡಿ ಪ್ರಾಬ್ಲಮ್ ಐತ್ರಿ ಸ್ಟಾರ್ಟಿಂಗ್. ಅದು ನಮ್ಮ ಲೆಪ್ರೋಸ್ಕೋಪಿ ಸರ್ಜನ್ ಪ್ಲಸ್ ಓರೆನ್ ಡ್ರಿಲ್ಲಿಂಗು ಆಗಿದ್ರು ಮೇಡಮ್. ಹೌದ್ರಿ, ಡಿ ಎಸ್ ಎಲ್ ಅಂಡ್ ಓಡಿ ಎರಡು ಆಗಿದ್ರಿ. ಹೌದ್ರಿ, ನಮ್ಮಲ್ಲಿ ಎಸ್ ಎನ್ ಡೋದ್ರಿ. ಆದ್ರೆ ಅದು ಈಗ ಕನ್ಸೆಪ್ಷನ್ ಆಗ್ತಾ ಇಲ್ರಿ ಮೇಡಮ್, ಎಲ್ಲ ಕ್ಲಿಯರ್ ಆಗಿದೆ ರೀ. ಇರ್ತೈತ್ರಿ ಒಬ್ರೊಬ್ರಿಗೆ ಹಾರ್ಮೋನ್ಸ್ ಮತ್ತೆ ಯಾವ್ಯಾವ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಸಂಬಂಧ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳಿಕ್ ಬರುದಿಲ್ರಿ. ಹಂಗಾಗಿ ಕಾನ್ಸ್ಟೆಂಟ್ ಸಪೋರ್ಟ್ ರೀ, ಮಾರಲ್ ಸಪೋರ್ಟ್, ಎಕ್ಸಸೈಸ್, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಆಹಾರದಲ್ಲಿ ಫಸ್ಟ್ ಬದಲಾವಣೆ. ಬಹಳ ಪ್ರೋಟೀನ್ ಡೈಟ್ ತಿನ್ಬೇಕ್ರಿ. ಪ್ರೋಟೀನ್ ಡೈಟ್ನಾಗ ಅವು ಪೀಸು ಮತ್ತೆ ಕಾಳುಗಳು, ಎಲ್ಲ ತರ ಕಾಳುಗಳು ಮತ್ತೆ ಸೊಪ್ಪಿನ ಪಲ್ಲೆ ಅವೆಲ್ಲ ತಿನ್ಬೇಕ್ರಿ. ಡಯಟ್ ಮಾಡಿಫಿಕೇಶನ್ ಎಕ್ಸಸೈಸ್ ಮಾಡಿದವ್ರಿಗೆ ಕೆಲವು ಸತಿ ತಾನೇ ನಿಲ್ಲತ್ತೆ ರೀ, ನಿಲ್ಲೋದೇ ಇಲ್ಲ ಅಂತಿಲ್ರಿ, ನಿಲ್ತೈತಿ. ಬಟ್ ಅದು ಹೆಂಗೆ ನೀವು ಮಾಡಿಫೈ ಮಾಡಿ ಎಷ್ಟು ಪರ್ಸಿಸ್ಟೆಂಟ್ ಇರ್ತೀರಿ ಹಂಗೆ. ಥ್ಯಾಂಕ್ ಯು. ಹಲೋ ಹಲೋ, ನಮಸ್ತೆ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ನಮಸ್ತೆ. ಆಕ್ಚುಲಿ ನಾನು ಮಾಡಿದ್ದು ನನಗೆ ಪ್ರಾಬ್ಲಮ್ ಇಲ್ಲ ಇದು, ಬಟ್ ಐ ಕಾಲ್ ದಿಸ್ ಟು ಟೆಲ್ ದ ಲಿಸ್ನರ್ಸ್, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ದ ಡಾಕ್ಟರ್ಸ್. ಇಂಥದ್ದೆಲ್ಲ ಕ್ವಶನ್ಸ್ ಕೇಳ್ತಾ ಕೇಳ್ತಾ ಯಾರ್ಯಾರು ಕೇಳ್ತಾ ಇದ್ದಾರೆ ಈ ಪ್ರೋಗ್ರಾಮ್. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ದ ಆ್ಯಂಡ್ ಇರಿಟೇಟ್ ದ ಡಾಕ್ಟರ್ಸ್. ನಿಮ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಪ್ಲೀಸ್ ಕೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫಾರ್ ಆಲ್ ದ ಲಿಸ್ನರ್ಸ್. ಓಕೆ, ಥ್ಯಾಂಕ್ ಯು. ಓಕೆ, ಆ್ಯಂಡ್ ಮ್ಯಾಮ್ ಒನ್ ಮೋರ್ ಥಿಂಗ್, ನನಗೆ ಏನಂದ್ರೆ ಇನ್ನೂ ಸ್ಟಾಪ್ ಆಗಿಲ್ಲ, ಬಯಾಪ್ಸಿ ಸರ್ಜರಿ ಆದ್ರಿ ಲಾಸ್ಟ್ ಇಯರ್, 1 year ಪಾಸ್ಟ್. ಸೊ ಬಟ್ ನನಗೆ ಈಗ ಲೆಸ್ ಇದೆ, ಸ್ಟಾಪ್ ಆಗೋದು ಏನಾದ್ರೆ ಇದೆ ಅಂತ ಕೇಳೋಣ ಅಂತ ಒಂದು ಮಾತು. ನಿಮ್ದು ಏಜ್ ಎಷ್ಟು ರೀ? ನಂದು 43 ಸರ್. ಮ್ಯಾಮ್ ಇನ್ನು ಸ್ಟಾಪ್ ಆಗಿಲ್ಲ ಅಂದ್ರೆ ವರಿ ಮಾಡಬೇಡ್ರಿ, 50 ತನಕ ಟೈಮ್ ಐತ್ರಿ. ಬಟ್ ಇಟ್ ವಿಲ್ ರೆಗ್ಯುಲರ್, ಇನ್ನೊಂದು ಏನ್ ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಇಟ್ ವಾಸ್ ಟೋಟಲಿ ರೆಗ್ಯುಲರ್. ಇಟ್ಸ್ ಓಕೆ, ಡೋಂಟ್ ವರಿ ದೆನ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಯಾ ಓಕೆ, ಸಾರಿ ಟು ಡಿಸ್ಟರ್ಬ್ ಯು, ಅಂಡ್ ಪ್ಲೀಸ್ ಲಿಸ್ನರ್ಸ್, ಡಾಕ್ಟರ್ಗೆ ನೀವು ಕೇಳಬೇಕಾಗಿದ್ದು ಓನ್ಲಿ ಲೇಡೀಸ್, ಪ್ಲೀಸ್ ಜೆಂಟ್ಸ್ ಪ್ಲೀಸ್ ಸ್ಟಾಪ್ ಯೋರ್ ಕಾಲ್ಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಲೋ ಮೇಡಮ್ ಅವ್ರ, ಹೇಳ್ರಿ. ಅವ ದ್ರವ ಫಾರಿನ್ ದಾಗ ಐತೆ ಅಂತ. ಈಗ ಡಾಕ್ಟರ್, ಈ ಸಾಮಾನ್ಯವಾಗಿ ಪಿ ಸಿ ಓ ಡಿ ಒಬ್ಬ ಮಹಿಳೆಗೆ ಆಗಿದೆ ಅಂದ್ರೆ ಆಕೆಯಲ್ಲಿ ಕಂಡು ಬರುವಂತ ಮುಖ್ಯ ಲಕ್ಷಣಗಳೇನು? ಮುಖ್ಯ ಲಕ್ಷಣಗಳಂದ್ರೆ ಒಬ್ರೊಬ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಇರ್ತೈತ್ರಿ, ಒಬ್ರೊಬ್ರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರ್ತೈತಿ. ಆದರೆ ಅವ್ರಿಗೆ ಮುಖದಲ್ಲಿ ಕಪ್ಪಾಗೋದು, ಕತ್ತಲ್ಲಿ ಕಪ್ಪಾಗೋದು, ಆಮೇಲೆ ಸಡನ್ನಾಗಿ ವೇಟ್ ಗೇನ್ ಆಗೋದು, ಹೀಗೆಲ್ಲ ಆಗ್ತಾ ಆಗ್ತಾ ಅವ್ರಿಗೆ ಪೀರಿಯಡ್ಸ್ ಕಡಿಮೆ ಆಗ್ಬಿಡೋದು, ಕಮ್ಮಿ ಆಗೋದು, 1-2 ದಿವಸ ಆಗೋದು, ಸ್ವಲ್ಪ ಆಗೋದು, ಅಲ್ಲಿಂದ ಇಲ್ಲಿ ಸ್ವಲ್ಪ ಸ್ವಲ್ಪ ಆಗೋದಕ್ಕೆ ನಾವು ಇವನ್ನೆಲ್ಲ ಲಕ್ಷಣಗಳನ್ನ ಇಗ್ನೋರ್ ಮಾಡಬಾರ್ದು. ಎಷ್ಟು ಬೇಗ ನಾವು ಹಾಸ್ಪಿಟಲ್ ಕರ್ಕೊಂಡು ಬಂದು ಅವ್ರಿಗೆ ಟ್ರೀಟ್ ಮಾಡ್ತೀವಿ ಅಷ್ಟು ಬೇಗ ಅವ್ರು ಆರಾಮಿರ್ತಾರೆ. ಆ್ಯಂಡ್ ವಿ ಹ್ಯಾವ್ ಟು ಬಿ ಕಾನ್ಸ್ಟೆಂಟ್. ಹಲೋ ಹಲೋ, ಹೌದಮ್ಮ, ಪ್ರಶ್ನೆ ಕೇಳ್ರಿ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಈಗ ನನ್ನ ಮಗಳಿಗೆ ರೀ 16 ವರ್ಷ ಐತ್ರಿ. ಹೌದ್ರಿ. ಅವ್ರ 20 ದಿವಸಿಗಿನ ಆಗಸ್ತಾರ್ರಿ. ಏನು 20 ದಿವಸ? ಹೌದ್ರಿ. ಎಷ್ಟು ಅಂದ್ರೆ ಇವನ್ನೆಲ್ಲ ಡೀಟೇಲ್ಸ್ ನಾವು ನಿಮಗೆ ಕೇಳಿ ಮಾಡಬೇಕು ಅಂದ್ರೆ ನಮಗೆ ಅವಳನ್ನ ನೋಡ್ಬೇಕಾಗ್ತದ್ರಿ, ಏನಾರ ಪ್ರಾಬ್ಲಮ್ ಐತಾ ಇಲ್ಲ ಅಂತ. ನಿಮಗೆ ಸೋಮವಾರ ದಿವಸ ಕರ್ಕೊಂಡ್ ಬರಕಾದ್ರೆ ಬಹಳ ಚಲೋ ಆಗ್ತದ್ರಿ. ಎಸ್ ಜಿ ಎಂಗೆ ಯಾವ ಊರಮ್ಮ ನಿಮ್ದು? ಐನಾಪುರದವ್ರು. ಡಾಕ್ಟರ್ ಎಸ್ ಡಿ ಎಂ ಆಸ್ಪತ್ರೆ ಒಳಗೆ ಇರ್ತಾರ ಸೋಮವಾರ ದಿವಸ ಬರ್ರಿ. ಸೋಮವಾರ ಆದ್ರ ಇಲ್ಲ ಅಂದ್ರೆ ನಿಮ್ಮ ಊರಿನೊಳಗಿರೋ ಯಾರಾದ್ರೂ ಮಹಿಳಾ ವೈದ್ಯರಿಗೆ ನೀವು ತೋರಿಸ್ಕೊಂಡ್ರು ಅಡ್ಡಿ ಇಲ್ಲ. ಅಲ್ಲ, 20 ದಿವಸಕ್ಕೆ ಆಗಬಾರ್ದು, ಅದು ಡಾಕ್ಟರ್ ಹತ್ರ ತೋರಿಸ್ಕೊಳ್ರಿ ಅಮ್ಮ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಾವು ಮಂಜುಳಾ ಅಂತರಿ. ಎಲ್ಲಿಂದ ಮಂಜುಳಾ ಅವರು? ಶಿಗ್ಗಾವಿಂದ ರೀ. ಹಾ ಕೇಳ್ರಿ ಪ್ರಶ್ನೆ. ನಮ್ಗೆ ಈಗ 45 ವಯಸ್ಸು ರೀ. ಹಿಂಗೆಲ್ಲ ತಿಂಗಳ ತಿಂಗಳ ಮುಟ್ಟ ಆಗ್ತಾ ಇಲ್ರಿ ನಾವು. ಆಯ್ತು ರೀ, ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಏನಿಲ್ರಿ. ಇಲ್ಲ, ನಿಮಗೆ ಹಂಗೆ ಅನಿಸಿದ್ರೆ ಡೌಟ್ ಇದ್ರೆ ಒಂದ್ಸತಿ ಬಂದು ತೋರಿಸ್ಕೊಂಡು ಹೋಗ್ರಿ. ನಮಗೇನು ತೊಂದರೆ ಆಗ್ತಾ ಇಲ್ರಿ, ಆದ್ರೆ ಆಗಿಲ್ಲಲ್ಲ, ಅದಕ್ಕೆ ಏನಾರ ಮುಂದೆ ಸಮಸ್ಯೆ ಆಗ್ಬೋದನ? ಇಲ್ರಿ, ಆಗಿಲ್ಲ ಅಂತ ಏನು ಸಮಸ್ಯೆ ಇಲ್ರಿ. ಜನರಲ್ ಚೆಕಪ್ ಅಂತ ಹೇಳಿ ಗರ್ಭಾಶಯದ ಕ್ಯಾನ್ಸರ್ದು ಚೆಕಿಂಗ್ ಮಾಡ್ತೇವಿ, ಎಲ್ಲ ಆಗ್ತತಿ, ಬಂದು ಬಿಡ್ರಿ ನೀವು. ಆಯ್ತು, ಹೆದರೋದೇನಿಲ್ರಿ, ಒಂದ್ಸತಿ ಬಂದು ತೋರಿಸ್ಕೊಂಡು ಹೋಗ್ರಿ. ನೋಡ್ಲಾರ್ದೆ ಏನೂ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ರಿ. ಹಲೋ ಹಲೋ ಹಾ ನಮಸ್ತೆ, ಯಾರು ಮಾತಾಡೋದು? ಹಲೋ ಕೇಳ್ತದೆ ಹೇಳ್ರಿ, ತಮ್ಮ ಪ್ರಶ್ನೆ ಕೇಳ್ರಿ. ಎಲ್ಲಿಂದ ಮಾತಾಡ್ತಿದ್ದೀರಿ? ನಿಖಿತಾ ಅಂತಾರೆ. ಹಾ ಪ್ರಶ್ನೆ ಕೇಳ್ರಿ ನಿಖಿತಾ. ಮಂತ್ಲಿ ಪಿರಿಯಡ್ ಬರ್ತೈತ್ರಿ ಮೇಡಮ್, ಆದ್ರೆ ಒಂದ ದಿನ ಆಗ್ತೈತ್ರಿ ನಮಗೆ. ನೀವು ತೋರಿಸ್ಕೋಬೇಕು. ಎಷ್ಟು? 32 ರೀ. ಹೌದ್ರಿ, ಬರ್ಬೇಕ್ರಿ ನೀವು ತೋರಿಸ್ಕೊಳಕ್ಕೆ. ಹೌದ್ರಿ, ಅದು ಬಹಳ ಕಡಿಮೆ ರೀ. ಹಿಂಗೆ ಇದ್ದವ್ರಿಗೆ ಪಿ ಸಿ ಓ ಡಿ ಅಂತ ಅನ್ಕೊಂಡು ನಾವು ಎಲ್ಲ ಚೆಕ್ ಮಾಡಿಸ್ತೇವ್ರಿ. ಹಂಗ ಥೈರಾಯ್ಡ್ ಸಮಸ್ಯೆ ಇತ್ತು, ಹಂಗೆ ಏನಾರ ಇತ್ತು ಅಂದ್ರೆ ಎರಡು ಸಾಲ್ವ್ ಮಾಡಕ್ ಆಗ್ತತಿ. ನೀವು ಹಂಗಾಗಿ ಬರ್ರಿ, ಸೋಮವಾರ ದಿವಸ ಇರ್ತೇನೆ. ತಗೋತಾ ಇದ್ದೀರಿ? ಹಾ ಇರ್ಲಿ, ಎರಡೂ ನೋಡೋಣಲ್ರಿ, ಬರ್ರಿ ಸೋಮವಾರ ಬರ್ರಿ. ಡಾಕ್ಟರ್, ಈ ಪಿ ಸಿ ಓ ಡಿ ಈ ಸಮಸ್ಯೆಗೆ ಏನೆಲ್ಲ ಚಿಕಿತ್ಸೆಗಳು ಲಭ್ಯ ಇವೆ ತಮ್ಮಲ್ಲಿ? ನಮ್ಮಲ್ಲಿ ಎಂಡೋಕ್ರೈನಾಲಜಿಸ್ಟ್ ಅದಾರ್ರಿ, ಡೈಟಿಷಿಯನ್ ಅದಾರ, ಸೈಕ್ಯಾಟ್ರಿಸ್ಟ್ ಅದಾರ, ಆಮೇಲೆ ಡರ್ಮಟಾಲಜಿಸ್ಟ್ ಅದಾರ, ನ್ಯಾಚುರೋಪತಿ ಇದೆ, ಇವೆಲ್ಲ ಕ್ಲಬ್, ಫಿಸಿಯೋಥೆರಪಿಸ್ಟ್ ಕೂಡ ಇದ್ದಾರ್ರಿ. ಎಲ್ಲ ಚಲೋ ಚಲೋ ಫಿಸಿಯೋಥೆರಪಿ ಎಕ್ಸಸೈಸಸ್, ಡೈಟ್ನಲ್ಲಿ ಏನು ಚೇಂಜ್ ಮಾಡ್ಬೋದು, ನ್ಯಾಚುರೋಪತಿ ಹೆಂಗೆ ಹೆಲ್ಪ್ ಆಗ್ತೈತಿ, ಆಮೇಲೆ ಎಂಡೋಕ್ರೈನಾಲಜಿಸ್ಟು ಚೆನ್ನಾಗಿದ್ದಾರೆ. ನಾವೆಲ್ಲರೂ ಕೂಡಿ ಒಂದು ಟೀಮ್ ಮಾಡಿದ್ದೇವೆ ರೀ, ಪಿ ಸಿ ಓ ಡಿ ಸಮಸ್ಯೆಗೆ ಹೆಂಗೆ ಹೆಲ್ಪ್ ಮಾಡೋನು, ಹೆಂಗೆ ನಾವು ಹೆಲ್ಪ್ ಮಾಡಿದರೆ ಅವ್ರಿಗೆ ಇಂಪ್ರೂವ್ಮೆಂಟ್ ಇರ್ತೈತಿ, ಲೈಫ್ ಲಾಂಗ್ ಸಪೋರ್ಟ್ ಕೊಡೋಕ್ಕೆ ನಾವೆಲ್ಲರೂ ಇದ್ದೇವೆ. ಹಲೋ ಹಲೋ ಹಲೋ ಡಾಕ್ಟರ್ ನಮಸ್ತೆ, ಯಾರು ಮಾತಾಡೋದು? ಇಲ್ಲಿ ರೋಬೋಟಿಕ್ ಸರ್ಜರಿ. ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ನಾನು ನೇಮತಿ ಕೇಳೋದು, ಉದಯ ಕೇಳಿದ್ರು ಮೇಡಮ್. ಪ್ರಶ್ನೆ ಕೇಳ್ರಿ. ಈಗ ಮೇಡಮ್ ಮಂತ್ಲಿ ಬಂದಾಗ ನಮ್ಮ ಮಗಳಿಗೆ ರೀ ಕಿಬ್ಬಟ್ಟಿಗೆ ಹೊಟ್ಟಿ ಮುರಿತೈತೆ ಅಂತೇಳಿ ಉಳ್ಳಾಡ್ಬಿಡ್ತಾಳ್ರಿ, ಅದಕ್ಕೇನ ಸಮಸ್ಯೆ? ನಿಮ್ ಮಗಳಿಲ್ಲೇನು ಉದಯ ಟೈಲರ್ ಅವರಲ್ಲಿ? ಹಲೋ, ಮಗಳಿಲ್ಲ? ಹಾ ಮಗಳ್ರಿ, ಮಗಳಿಗೆ ರೀ. ಅಲ್ಲ, ಹಾಸ್ಟೆಲ್ ಆಗಿರ್ತಾಳ ಮೇಡಮ್, ಈಗ ಬಂದಿದ್ಲ ಇವತ್ತ ತೋರಿಸಿದೀನ್ರಿ. ಅಲ್ಲಲ್ಲ, ಮಗಳಿದ್ರ ಮಗಳ ಪ್ರಶ್ನೆ ಕೇಳಿ ಡಾಕ್ಟರ್ಗೆ ಅಂದೆ. ಇಲ್ರಿ, ಆಕಿ ಬಾಗಲಕೋಟಿ ಇರ್ತಾಳ್ರಿ, ಅದಕ್ಕ ನಾನು ಅಂಗಡಿ ಆಗದೇನ್ರಿ. ಸರಿ ಸರಿ, ಹೇಳ್ತೇನೆ. ಏನಿಲ್ರಿ, ಸಾಮಾನ್ಯವಾಗಿ ನೀವೆಲ್ಲ ತೋರಿಸ್ಕೊಂಡಿದ್ರಿ ಅಂದ್ರೆ ನಾರ್ಮಲ್ ಐತಂತಂದ್ರೆ ಹೆಣ್ಮಕ್ಳಿಗೆ ಇರುತ್ತೆ ರೀ. ಹಾನ್ರಿ, ಅದು ಪ್ರಮಾಣಕವಾಗಿ ಸ್ವಲ್ಪ ಕಡಿಮೆ ಆಕೋತ ಹೋಗುತ್ತೆ, ಇಲ್ಲ ಡೆಲಿವರಿ ಅಕಸ್ಮಾತ್ ಮುಂದೆ ನೋಡ್ರಿ ಮೇಡಮ್. ಹೌದು, ಆಗ್ತೈತ್ರಿ, ಹೆಣ್ಮಕ್ಳಿಗೆ ಆಗ್ತೈತಿ. ಅದ್ರ ಸಂಬಂಧಪಟ್ಟಿದ್ದು ಪರಿಹಾರ ಏನಾರ ಅಂದ್ರೆ ಮೆಡಿಸಿನ್ಸ್ ಕೊಡ್ತಾರ್ರಿ, ಮೆಡಿಸಿನ್ಸ್ ಕೊಟ್ಟಮೇಲೇನು ಏನು ಕಡಿಮೆ ಆಗಿಲ್ಲ ಅಂತಂದ್ರೆ ನಾವು ಬೇರೆ ತರ ಟ್ರೀಟ್ಮೆಂಟ್ ಕೊಡ್ತೇವ್ರಿ. ಹಂಗೂ ಏನು ಕಡಿಮೆ ಆಗಿಲ್ಲ ಅಂದ್ರೆ ಒಂದು ಆಪರೇಷನ್ ಮಾಡ್ಬೋದ್ರಿ, ಅದು ಅದನ್ನು ಪರಿಹಾರ ಇದೆ. ಪರಿಹಾರ ಇಲ್ಲ ನಂಗೆ ಇಲ್ರಿ, ಐತಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ಹಲೋ, ಯಾರು ಮಾತಾಡ್ತಿರೋದು ಕೇಳ್ರಿ. ಬಾಗಲಕೋಟೆ ಜಿಲ್ಲೆ ಜಮಖಂಡ ತಾಲೂಕು. ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ. ಇದ ಹೊಟ್ಟಾಗ ನೋಡ್ತದ್ರಿ ಮೇಡಮ್? ಯಾರಿಗೆ ನೋಡ್ತದ? ನಮ್ಗ ಸ್ವಲ್ಪ ರೀ, ಮುಂಜಾನೆ ಈಗ ಊಟ ಮಾಡಿದ ಬಳಕ್ರಿ ಒಂದ್ ಸ್ವಲ್ಪ ಹೊಟ್ಟೆ ನೋಡ್ತದ್ರಿ. ಇದು ಮಹಿಳೆಯರಿಗಾಗಿ ಇರೋ ಕಾರ್ಯಕ್ರಮ, ಮುಟ್ಟಿನಿಗೆ ಸಂಬಂಧಪಟ್ಟಿದ್ದು. ಈಗ ಡಾಕ್ಟ್ರೆ, ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ಹಿಂದಕ್ಕಿನ ಕಾಲದಲ್ಲಿ ಇಷ್ಟೊಂದು ಪಿ ಸಿ ಓ ಡಿ ಸಮಸ್ಯೆ ಕಂಡು ಬರ್ತಾ ಇರಲಿಲ್ಲ. ಇವತ್ತಿನ ದಿನದೊಳಗೆ ಇದು ಬಹಳ ಸಾಮಾನ್ಯವಾದ ಸಮಸ್ಯೆ ಅಂತ ಅನ್ಸ್ಕೊಂಡಿದೆ. ಯಾಕೆ ಇದು ಇವತ್ತು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತೀರಿ? ನಾವು ಇದನ್ನು ಓಲ್ಡ್ ಪ್ಲಸ್ ನ್ಯೂ ಅಂತ ಹೇಗೆ ವಿಚಾರ ಮಾಡಿದರೆ, ಹಳೆ ಕಾಲ ಮಂದಿ ಹೊಲದಾಗ ಕೆಲಸ ಮಾಡ್ತಿದ್ರಿ, ಅವ್ರಿಗೆ ಆಲ್ ಫಾರ್ಮ್ ಆಫ್ ಎಕ್ಸಸೈಸಸ್, ಹ್ಯಾಂಡ್, ಆರ್ಮ್ಸ್, ಲೆಗ್ಸ್, ಪೆಲ್ವಿಸ್, ಎಲ್ಲ ಕೈಂಡ್ ಆಫ್ ಎಕ್ಸಸೈಸ್ ಇತ್ತು ರೀ. ಆ್ಯಂಡ್ ದೇ ಹ್ಯಾಡ್ ಗುಡ್ ಅಮೌಂಟ್ ಆಫ್ ಎಕ್ಸ್ಪೋಜರ್ ಟು ದ ಸನ್, ಬಿಸಿಲಿಗೆ ಎಕ್ಸ್ಪೋಜರ್ ಇರ್ತಿತ್ತು. ಆಮೇಲೆ ಆಹಾರದಲ್ಲಿನೂ ಶಕ್ತಿ ಇರ್ತಿತ್ತು. ಈಗಿನ ಆಹಾರದಲ್ಲಿ ನಾರ್ಮಲ್ ಫುಡ್ಡಿಗೆ ಜಂಕ್ ಫುಡ್ ಅಂತ ರಿಪ್ಲೇಸ್ ಆಗಿದೆ. ವೇರ್ ದೇ ಆರ್ ಎಂಜಾಯಿಂಗ್ ದ ಜಂಕ್ ಫುಡ್ ಮೋರ್. ಈಗಿನ ಕಾಲದಲ್ಲಿ ಆಯಿಲ್ಗೆ ನಾವು ಕೊಕೊನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋ ಬದಲು ಪಾಮ್ ಆಯಿಲ್ನ ಯೂಸ್ ಮಾಡಿದರೆ ಅದ್ರದ್ದು ಸ್ಕಿನ್ನು ಹೆಚ್ಚಾಗ್ತತಿ. ಆಮೇಲೆ ಅವರಿಗೆ ನಾಲೆಜ್ ಹೇಗಿತ್ತು ಅಂತಂದರೆ, ನಾವು ಈ ಆಹಾರ ತಿನ್ನಬೇಕು, ಈ ಟೈಮಿಗೆ ಈ ಹಾರ ಇದನ್ನೇ ತಿನ್ನಬೇಕು, ಈ ಹಬ್ಬ ಬಂದರೆ ಇದನ್ನು ತಿನ್ನಬೇಕು ಅಂತ ಆವಾಗ ಆ ಥರ ಸೈಕ್ಲಿಕ್ಕಾಗಿ ತಿಂತಾ ಇದ್ರು. ಈಗ ನಮಗೆ ಎಲ್ಲ ಅವೈಲೆಬಿಲಿಟಿ ಇರೋದ್ರಿಂದ ನಮ್ಮ ಬಾಡಿಗೆ ಅಷ್ಟು ಟಾಲರೇಟ್ ಮಾಡೋಕ್ಕೆ ಶಕ್ತಿ ಇಲ್ಲರಿ. ಆ್ಯಂಡ್ ವಿ ಆರ್ ವಾಕಿಂಗ್ ವಿತ್ ಟೂ ಲೆಗ್ಸ್, ವಿ ಆರ್ ನಾಟ್ ಯೂಸಿಂಗ್ ಆಲ್ ಆಫ್ ದ ಥಿಂಗ್ಸ್, ಸೊ ದ ಬ್ರೈನ್ ಡಸಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ಹಾಗಾಗಿ ನಾನು, ಇಟ್ ಈಸ್ ಜಸ್ಟ್ ಅ ಫನಿ ಥಾಟ್, ಬ್ರೈನಿಗೂ ಬ್ಲಡ್ ಹೋಗಂಗಿಲ್ಲ, ಓನ್ಲಿ ಯುವರ್ ಲೆಗ್ ಈಸ್ ಟೇಕಿಂಗ್ ಆಲ್ ದ ಬ್ಲಡ್ ಸಪ್ಲೈ. ಯುವರ್ ಹಾರ್ಟ್ ಈಸ್ ಬಿಕಮಿಂಗ್ ವೀಕ್, ಯುವರ್ ಬ್ರೈನ್ ಈಸ್ ಬಿಕಮಿಂಗ್ ವೀಕ್, ಯು ಆರ್ ನಾಟ್ ಎಕ್ಸ್ಪೋಸ್ ಟು ಸನ್, ವಿಟಮಿನ್ ಡಿ ಕಡಿಮೆ ಆಗೋದು, ವಿಟಮಿನ್ ಬಿ 12 ಕಡಿಮೆ ಆಗೋದು, ಪ್ರೋಟೀನು, ಕಾಳು ಏನು ತಿನ್ನಲಾರ್ದ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದರೆ ಆಲ್ ಎಂಡೋಕ್ರೈನ್ ಅಬ್ನಾರ್ಮಲಿಟೀಸ್ ಸಾಧ್ಯ ಹೆಚ್ಚಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಜೀವನ ಶೈಲಿನೇ ಇದಕ್ಕೆ ಮುಖ್ಯ ಕಾರಣ ಅಂತ ತಾವು ಹೇಳ್ತೀವಿ. ಹಾಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಸ್ಮೋಕ್ ಕಮ್ಮಿ, ಇದು ಪೊಲ್ಯೂಷನ್, ಆಲ್ ವಾಟರ್, ಆಲ್ ದೀಸ್ ಥಿಂಗ್ಸ್, ಮೆನಿ ಫ್ಯಾಕ್ಟರ್ಸ್, ಇದೇ ಒಂದು ಅಂತ ನಾವು ಪಾಯಿಂಟ್ ಮಾಡಿ ಹೇಳೋಕ್ಕಾಗಲ್ಲ. ಟೂ ಮೆನಿ ಫ್ಯಾಕ್ಟರ್ಸ್ ನಾಟ್ ಪಾಯಿಂಟಿಂಗ್ ಔಟ್ ಟು ಸಿಂಗಲ್ ಥಿಂಗ್ ಅಂತ ಹೇಳಿ ಅದಕ್ಕಾಗೆ ನಾವು ಎಲ್ಲವೂ ಹೆಂಗೆ ಏನು ಅಂತ, ಇಟ್ ಇಸ್ ಬಿಕಮ್ ಅ ರಿಸರ್ಚ್ ನಾವು, ಏನಾಗಿರಬಹುದು, ಏನು ಡಿಲಿಷನ್ ಆಗಿರ್ಬೋದು ಅಂತ ಹೇಳಿ. ಈಗ ಡಾಕ್ಟರ್ ಮಹಾಲಕ್ಷ್ಮಿ ಅವರೇ, ಈ ಥರ ಮಕ್ಕಳಲ್ಲಿ ಹೆಚ್ಚು ಕಂಡು ಬರ್ತದೆ ಅಂದರೆ ಯಾವ ಏಜಿನವರೆಗೆ ಮಕ್ಕಳು ಇದರಿಂದ ಸಫರ್ ಆಗ್ತಾ ಇದ್ದಾರೆ? ಈಗ ನೋಡ್ರಿ, ಈಗ ಯೂಶ್ವಲಿ 12 ಇಯರ್ಸ್ ಅನ್ನೋಷ್ಟೊತ್ತಿಗೆ ಸೈಕಲ್ಸ್ ಬಂದ್ಬಿಡ್ತಾವ ರೀ. ಕೆಲವರಿಗೆ ಸೈಕಲ್ಸ್ ಬರಲಾರ್ದೇ ಪಿ ಸಿ ಓ ಡಿ ಆಗ್ಬಿಟ್ಟಿರ್ತೈತೆ ರೀ. ದಟ್ ಇಸ್ ವೈ ದೇ ವಿಲ್ ನಾಟ್ ಕಮ್ ಟು ಯು, ದೇ ವಿಲ್ ಯೂಶ್ವಲಿ ಕಮ್ ಟು ಹಾಸ್ಪಿಟಲ್, ನಮ್ಮ ಮಗಳಿಗೆ ಇನ್ನೂ ಪೀರಿಯಡ್ಸ ಬಂದಿಲ್ಲ ರೀ, ಒಂದು ಸ್ವಲ್ಪ ಕಾಣಿಸ್ಕೊಂಡಿತ್ತು ಬಂದಿಲ್ಲ ಅಂತ. ದೇ ವಿಲ್ ಯೂಶ್ವಲಿ ಸ್ಟಾರ್ಟ್ ಆಗೋದೇ ಪಿ ಸಿ ಓ ಡಿಯಿಂದ ಸ್ಟಾರ್ಟ್ ಆಗಿರ್ತಾರೆ ರೀ. ಇಲ್ಲಿಕ್ರೆ ಒಂದಿಷ್ಟು ದಿನಗಳಲ್ಲಿ ಬಂದು ಆಮೇಲೆ ನಾರ್ಮಲ್ ಆಗೋದು, ಆಮೇಲೆ ಮತ್ತೆ ಅಬ್ನಾರ್ಮಲ್ ಆಗೋದು, ಇವೆಲ್ಲ ಕಾರಣದಿಂದನೂ ಇವೆಲ್ಲ ಇದ್ದು ಅಂತ ಹೇಳಿ ಆಲ್ಮೋಸ್ಟ್ 15 ಇಯರ್ಸ್ ಅಂತಾನೆ ಅಂತ ಅನ್ಕೋಬಹುದು. ಸೊ ಹಂಗೆ ಸ್ಟ್ರೆಸ್, ಕಾಮನ್ಲಿ ಸ್ಟ್ರೆಸ್ ರೀ ಮಕ್ಕಳಿಗೆ, ನಿದ್ದೆ ಮಾಡೋಂಗಿಲ್ಲ, ಮೊಬೈಲ್ ಫೋನ್ ಎಕ್ಸ್ಪೋಷರು, ಆಹಾರದಲ್ಲಿ ಏನು ತಿನ್ಬೇಕು ಅನ್ನೋದು ಗೊತ್ತಿಲ್ಲ, ಜಂಕ್ ತಿನ್ನೋದು, ದ ವರ್ಲ್ಡ್ ಇಸ್ ಜಸ್ಟ್ ರನ್ನಿಂಗ್, ನಾಟ್ ಟೇಕಿಂಗ್ ಕೇರ್ ಆಫ್ ದೇರ್ ಓನ್ ಹೆಲ್ತ್. ಅಂದರೆ ಇದರೊಳಗೆ ಆ ಮಗುವಿನ ಆರೋಗ್ಯ ಸುಧಾರಣೆಯಲ್ಲಿ, ಈಗ ನಾವು ಮಕ್ಕಳಲ್ಲಿ ನೋಡಿದಾಗ, ಅಂದರೆ ನಾವು ಮಾತಾಡ್ತಾ 14 ವರ್ಷ 15 ವರ್ಷ 18 ವರ್ಷ 20 ವರ್ಷ ಅಂದಾಗ, ಇಲ್ಲಿ ಈ ಮಗುವಿನ ಆರೋಗ್ಯ ಸುಧಾರಣೆಯಲ್ಲಿ ತಾಯಿಯ ಪಾತ್ರ ಕೂಡ ಬಹಳ ಮುಖ್ಯ ಆಗಿದೆ. ಬಹಳ ರೀ. ಯಾಕೆ ಅಂದರೆ ಈಗಿನ ಜನ್ರೇಷನ್ನಾಗ ಎಲ್ಲರೂ ತಾಯಿನೂ ಕೆಲಸ ಮಾಡ್ತಿರ್ತಾರೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿ ಮಕ್ಕಳ ಮೇಲೆ ಕಾನ್ಸಂಟ್ರೇಷನು ಕಡಿಮೆ ಆಗಿರುತ್ತೆ. ಬಟ್ ದೇ ಹ್ಯಾವ್ ಟು ಟೇಕ್ ಕೇರ್. ಇಟ್ ಈಸ್ ಒಬ್ಬಳೇ ತಾಯಿ ಮೇಲೆ ಅಂತ ಹೇಳಿಕ್ ಬರಂಗಿಲ್ಲ ರೀ. ಸೋಷಿಯಲ್ ಪ್ರಾಬ್ಲಮ್, ಇಟ್ ಈಸ್ ಬಿಕಮ್ ಅ ನ್ಯಾಷನಲ್ ಪ್ರಾಬ್ಲಮ್. ಫರ್ಟಿಲಿಟಿ ರಿಡ್ಯೂಸ್ ಆಗಿದ್ದ ಕಾರಣದಿಂದ ಈವನ್ ಸ್ಕೂಲ್ ಶುಡ್ ಟೇಕ್ ಕೇರ್ ಆಫ್ ದ ಚೈಲ್ಡ್, ಬಿಕಾಸ್ ಸ್ಕೂಲ್ ಹ್ಯಾಸ್ ಬಿಕಮ್ ದೇರ್ ಫಸ್ಟ್ ಹೋಮ್ ನೌ. ಹೌದು ಹೌದು. ದ ಸ್ಕೂಲ್ ಆಲ್ಸೋ ನ್ಯೂಟ್ರಿಷನ್ ಏನು ಹೆಂಗ್ ತಗೋಬೇಕು, ಹೌ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಎಜುಕೇಷನ್ ಅಲ್ಲದೆ ಯು ಹ್ಯಾವ್ ಟು ಬಿ ಆಕ್ಟಿವ್ ಇನ್ ದ ಸ್ಪೋರ್ಟ್ಸ್ ಆಲ್ಸೋ ಅಂತ ಹೇಳಿ ಅವ್ರಿಗೆ ಅವೇರ್ನೆಸ್ ಕೊಡ್ಬೇಕ್ರಿ. ಹಾಗೆ ಪಿ ಸಿ ಓ ಡಿ ಅರ್ಲಿ 15 ಇಯರ್ಸ್ನಾಗೆ ಡೆವಲಪ್ ಆಗ್ತೈತೆ ಅಂತ ಇಲ್ರಿ, ಎರಡು ಮಕ್ಕಳಾದ್ಮೇಲೂ ಪಿ ಸಿ ಓ ಡಿ ಆಗಬಹುದ್ರಿ. ಹ್ಞೂ, ಯಾವಾಗಾದರೂ ಆಗ್ಬೋದು, 40 ಇಯರ್ಸ್ ಕೆಳಗಡೆ ಯಾವಾಗಾದರೂ ಪಿ ಸಿ ಓ ಡಿ ಆಗ್ಬೋದು. ಬಟ್ ನೀವು ಆವಾಗಲೇ ಯಾವಾಗಾರ ನಿಮಗೆ ಆ ಥರ ಸ್ವಲ್ಪ ಏನಾರ ಕಂಡು ಬಂದ್ರೂ ನೀವು ಬೇಗ ಬಂದು ಅದ್ರ ಬೇಕಾಗಿರೋ ಟ್ರೀಟ್ಮೆಂಟ್ ತಗೊಂಡ್ರೆ ಯು ವಿಲ್ ಹ್ಯಾವ್ ಅ ಬೆಟರ್ ಪ್ರೋಗ್ನೋಸಿಸ್. ಹ್ಞೂ ಹ್ಞೂ, ಧನ್ಯವಾದಗಳು ಡಾಕ್ಟರ್ ಮಹಾಲಕ್ಷ್ಮಿ ಅವರೇ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂದರೆ ಏನು, ಇದರ ಲಕ್ಷಣಗಳೇನು, ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರಲಿಕ್ಕೆ ಕಾರಣ ಏನು, ನಮ್ಮ ಜೀವನ ಶೈಲಿಯನ್ನು ಹೇಗೆ ಸುಧಾರಣೆ ಮಾಡಿಕೊಳ್ಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ತಾವು ಬಹಳ ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡಿದಿರಿ. ಕೇಳುಗರೆ, ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಮಹಾಲಕ್ಷ್ಮಿ ಗಡ್ಡಿ ಅವರು ಸೋಮವಾರ ದಿನ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836 247760. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಡಾಕ್ಟರ್ ಮಹಾಲಕ್ಷ್ಮಿ ಅವರನ್ನು ಭೇಟಿ ಮಾಡಿ.